ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜುಮ್ನಾಳ ಗ್ರಾಮದ ಕೃಷಿ ಅನುಭವಿ ರಾಯಗೋಂಡ್ ರಾಮಪ್ಪ ತೇಲಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿ. ಇವರನ್ನು ಸಂದರ್ಶಿಸುತ್ತಾರೆ ರೇವಣ ಸಿದ್ಧಚಾಂದ್ ಕೌಠೆ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದಲ್ಲಿ ಜುಮ್ನಾಳದ ರೈತರಾದ ರಾಯಗೊಂಡ ಶಿವಪ್ಪ ತೇಲಿಯವರಿದ್ದಾರೆ. ಇವರು ದ್ರಾಕ್ಷಿ, ದಾಳಿಂಬೆ, ನಿಂಬೆ ಬೆಳೆಗಳಲ್ಲಿ ಸಾಕಷ್ಟು ಪರಿಣಿತಿ ಹೊಂದ್ಯಾರ. ಅದರಲ್ಲೂ ಮುಖ್ಯವಾಗಿ ದ್ರಾಕ್ಷಿ ದಾಳಿಂಬೆ ಬೆಳೆಯಲ್ಲಿ ಹೆಚ್ಚಿನ ಅನುಭವ ಇವರದು. ಪ್ರಮುಖ ಹಣ್ಣಿನ ಬೆಳೆಯಾದ ದಾಳಿಂಬೆಯಲ್ಲಿ ದುಂಡಾಣು ಅಂಗಮಾರಿ ರೋಗ ಅತಿ ಮಾರಕವಾಗಿದ್ದು, ಈ ಕ್ಯಾರ ರೋಗ ಯಾಕೆ ಬರ್ತದ, ಇದು ಬರದೇ ಇರಬೇಕಾದ್ರೆ ಏನು ಮಾಡಬೇಕು, ಬಂದ ನಂತರ ಏನು ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ಗಿಡ ಸೊರಗು ರೋಗ ದಾಳಿಂಬೆ ಬೆಳೆಯನ್ನು ಯಾವ ರೀತಿ ಕಾಡ್ತದೆ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇವೆಲ್ಲದರ ಕುರಿತು ಸಮಗ್ರವಾಗಿ ತಮ್ಮ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಇವತ್ತಿನ ಈ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಅವರನ್ನು ಇವತ್ತಿನ ಈ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಅವರನ್ನು